ಏರಿದೇರಿದ ನೀರಿ ಗಾಳಿ ಕುದುರೆ ಸವಾರಿ ಚಂದ್ರ ಕಿರಣವ ಮೀರಿ ಸೂರ್ಯ ಸೇರಿ ಬೆಳಕನ್ನೆ ಹಿಂದೊಗೆದು ತಮದ ಬಸಿರನೆ ಬಗೆದು ಅಸ್ಪರ್ಶ ಅವಕಾಶದಲ್ಲಿ ಇದ್ದ ಬುದ್ಧ ಬುದ್ಧ ಬುದ್ಧ ಶಬ್ದನಾದ ಧ್ವನಿಯ ಸದ್ದ ಮೀರಿದ್ದ ಇಲ್ಲ ಎಂಬುವ ಕೊನೆಗೆ ಆತ್ಮಶುದ್ಧ ಇದ್ದರೆ ನಿಲದಿದ್ದರೆ ನೆನಲು ಗೆದ್ದ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಅಲ್ಲಿಂದ ಇಲ್ಲಿವರೆ ಹೊರಳಿ ನೋಡಿ ಇದ್ದುದಿದ್ದಂತಿತ್ತು ಜನನ ಮರಣದ ಜೋಡಿ ಗೆದ್ದುದೇನೆಂದೆನುತ ಮರಳಿ ಜಿಗಿದ ಭೂತ ಜಾತದ ಎದೆಯ ಸೀಳಿ ಸಿಗಿದ ಅದೇ ತನ್ನ ಮನೆ ಎಂದು ಸಿದ್ಧ ಬಗೆದ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಬುದ್ಧನೆಂಬುವ ಒಬ್ಬ ಎಂದೋ ಇದ್ದ ಎನ್ನುವಂತೆ ಇಂದಿಗೂ ಇಲ್ಲೇ ಇಲ್ಲ ಬುದ್ಧ ಹುಟ್ಟಿದ ಮೇಲೆ ಹಳೆ ಜಗವು ಸತ್ತು ಇದ್ದು ಇಲ್ಲದ ಹಾಗೆ ಹಾಗೆ ಇತ್ತು ಬುದ್ಧ ಸತ್ತನು ಎಂದು ಯಾರೆಂದರು ಬುದ್ಧನ ಜಯಂತಿಗಿದೆ ಜಯವೆಂದಿಗೂ ಬುದ್ಧನ ಸಮಾಧಿದು ಮಾನವನ ಹೃದಯ ಅದುವೇ ಕಾಯುತ್ತಲಿದೆ ಕಲ್ಕಿ ಉದಯ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಎಚ್ ಕೆ ನಾರಾಯಣ ಮತ್ತು ಸಂಗಡಿಗರು ಹಾಡಿದ ಅಂಬಿಕಾತನಯ ದತ್ತ ಅವರ ರಚನೆ ಕೇಳಿದಿರಿ. ಇನ್ನು ಪುತ್ತೂರು ನರಸಿಂಹ ನಾಯಕ್ ಅವರು ಹಾಡಿರುವ ಕುವೆಂಪು ಅವರ ರಚನೆ. ಅಸತ್ತಿನಿಂದೆ ಸತ್ತಿನೆಡೆಗೆ ತಮಸಿನಿಂದೆ ಜ್ಯೋತಿಯೆಡೆಗೆ ಮೃತ್ಯುವಿಂದೆ ಅಮೃತದೆಡೆಗೆ ಕರೆದೊಯ್ಯುವ ತಾರಿಣಿ ವಿದ್ಯೆಯಾಗಿ ಮುಕ್ತಿಯೀವ ಅವಿದ್ಯಾ ಪರಿಹಾರಿಣಿ ಬಂಧನ ಭವತಾರಿಣಿ ನಮೋ ಬಂಧನ ಭವತಾರಿಣಿ ನಮೋ ಸಕಲ ರಸಾನಂದ ಕಲಾಕ್ಷೇತ್ರ ರೂಪ ಧಾರಿಣಿ ನಮೋ ನಮೋ ನಮೋ ಹೇ ತಮೋಹಾರಿಣಿ ತಮೋಹಾರಿಣಿ ಬ್ರಹ್ಮ ಹೃದಯ ಸದ್ಮೇ ರಸ ಋಷಿ ಕವಿ ಪ್ರಾಣ ಪದ್ಮೇ ಹೇಳು ಎಲ್ಲ ಬಲ್ಲ ಜಾಣೆ ನಿಖಿಲ ಜಗಜ್ಜೀವ ವೀಣೆ ನೀನಿಲ್ಲದೆ ನಾನು ಕಾಣೆ ಸೃಷ್ಟಿ